ಭಜ ರಾಮಂ ಭಜ ರಾಮಂ ಭಜ ರೇ ಮಾನಸ ಭಜ ರಾಮಂ ಭಜ ರಾಮಂ ಭಜ ರಾಮಂ ಭಜ ರೇ ಮಾನಸ ಭಜ ರಾಮಂ ಶ್ರೀರಾಮಚಂದ್ರಂ ಭಜ ರಾಮಂ ಶ್ರೀರಾಘವೇಂದ್ರಂ ಭಜ ರಾಮಂ ಶ್ರೀರಾಮಚಂದ್ರಂ ಭಜ ರಾಮಂ ಶ್ರೀರಾಘವೇಂದ್ರಂ ಭಜ ರಾಮಂ ಹನುಮದ್ವಿನೋದಂ ಭಜ ರಾಮಂ ಆತ್ಮಾರಾಮಂ ಭಜ ರಾಮಂ ಹನುಮದ್ವಿನೋದಂ ಭಜ ರಾಮಂ ಆತ್ಮಾರಾಮಂ ಭಜ ರಾಮಂ ಭಜ ರಾಮಂ ಭಜ ರಾಮಂ ಭಜ ರೇ ಮಾನಸ ಭಜ ರಾಮಂ ಭಜ ರೇ ಮಾನಸ ಭಜ ರಾಮಂ ಕಲ್ಯಾಣ ರಾಮಂ ಭಜ ರಾಮಂ ಕೋದಂಡ ರಾಮಂ ಭಜ ರಾಮಂ ಕಲ್ಯಾಣ ರಾಮಂ ಭಜ ರಾಮಂ ಕೋದಂಡ ರಾಮಂ ಭಜ ರಾಮಂ ಪಟ್ಟಾಭಿರಾಮಂ ಭಜ ರಾಮಂ ಪಾವನ ರಾಮಂ ಭಜ ರಾಮಂ ಪಟ್ಟಾಭಿರಾಮಂ ಭಜ ರಾಮಂ ಪಾವನ ರಾಮಂ ಭಜ ರಾಮಂ ಭಜ ರಾಮಂ ಭಜ ರಾಮಂ ಭಜ ರೇ ಮಾನಸ ಭಜ ರಾಮಂ ಭಜ ರಾಮಂ ಭಜ ರಾಮಂ ಭಜ ರೇ ಮಾನಸ ಭಜ ರಾಮಂ ಭಜ ರೇ ಮಾನಸ ಭಜ ರಾಮಂ ಭಜ ರೇ ಮಾನಸ ಭಜ ರಾಮಂ